and responsible. ಯಾವುದೇ ಇಮೇಲ್ಗೆ ರಿಪ್ಲೈ ಮಾಡಿಲ್ಲ, ಇದು ಮೋಸಗರ ಮೋಸ ಅಂತ ನನಗೆ ಗೊತ್ತಿದೆಯಲ್ಲ. ಕಾಲ್ ನಲ್ಲಿ ಯಾವುದೇ ಡೀಟೇಲ್ಸ್ ಕೊಟ್ಟಿಲ್ಲ, ಇದು ಫೈನಾನ್ಷಿಯಲ್ ಫ್ರಾಡ್ ಅಂತ ನನಗೆ ಗೊತ್ತಿದೆಯಲ್ಲ. ನಿಮ್ಮ ಯೋಗಕ್ಷೇಮವನ್ನು ಸುರಕ್ಷಿತಗೊಳಿಸಿ ಮತ್ತು SBI ಜೊತೆ ಸೇಫ್ ಆಗಿರಿ. #ನಾನೇ ಜವಾಬ್ದಾರ ನನ್ನ ಆನ್ಲೈನ್ ಸುರಕ್ಷತೆಗೆ. This helmet fits better. I'll buy this one. But are you sure about its safety features? Don't worry. This helmet is ISI certified. And how will I know if it's authentic? Just by downloading the BIS Care app, where you can get all the necessary details in a click. Be a vigilant consumer. Download the BIS Care app today to check the product's authenticity before purchase. ಪಶುಪಾಲನೆ ಹಾಗೂ ಪಶುವೈದ್ಯಕೀಯ ಕುರಿತ ಬಾನುಲಿ ಸರಣಿ ಹೈನು ಹೊನ್ನು. ಕೇಳಿ ಬಾನುಲಿ ಸರಣಿ ಹೈನು ಹೊನ್ನು. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಹೈನು ಹೊನ್ನು ಬಾನುಲಿ ಸರಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಸರಣಿಯಲ್ಲಿ ಕೇಳೋಣ, ಮಿಶ್ರತಳಿ ಹಸುಗಳಲ್ಲಿ ರಕ್ತದ ಏಕಾಣು ಪರೋಪಜೀವಿಯಿಂದ ಕಂಡುಬರುವ ರೋಗಗಳು ಮತ್ತು ಅವುಗಳ ಹತೋಟಿ. ಈ ಕುರಿತಂತೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ವೀಣಾ ಅವರೊಂದಿಗಿನ ಸಂದರ್ಶನವನ್ನ ಕೇಳೋಣ. ಪ್ರೀತಿಯ ಕೇಳುಗರೇ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಮಿಶ್ರತಳಿ ಹಸುಗಳಲ್ಲಿ ರಕ್ತದ ಏಕಾಣು ಪರೋಪಜೀವಿಗಳಿಂದ ಕಂಡುಬರುವ ವಿವಿಧ ರೋಗಗಳು ಮತ್ತು ಅವುಗಳ ಹತೋಟಿಗೆ ಸಂಬಂಧಪಟ್ಟ ಹಾಗೆ ನಾವು ಮಾತನಾಡ್ತಾ ಇದ್ದೇವೆ. ಹೈನುಗಾರಿಕೆ ಅನ್ನುವಂಥದ್ದು ಇವತ್ತು ನಮ್ಮ ಭಾರತ ದೇಶದಲ್ಲಿ ಅತ್ಯಂತ ದೊಡ್ಡದಾಗಿ ಬೆಳೆದಿರತಕ್ಕಂತಹ ಒಂದು ಉದ್ಯಮ. ಈ ಉದ್ಯಮವನ್ನು ಅವಲಂಬಿಸಿ ಅನೇಕ ಹೈನುಗಾರರು ತಮ್ಮ ಬದುಕನ್ನು ಕಟ್ಟಿಕೊಂಡಿದ್ದಾರೆ. ಈ ಹೈನುಗಾರಿಕೆ ನಮ್ಮ ದೇಶದಲ್ಲಿ ಇಷ್ಟೊಂದು ದೊಡ್ಡ ಉದ್ಯಮವಾಗಿ ಬೆಳೆಯಲಿಕ್ಕೆ ಪ್ರಮುಖವಾದಂತಹ ಕಾರಣ ಅಂತ ಹೇಳಿದರೆ ಅದು ನಾವು ಮಿಶ್ರತಳಿಯ ಹಸುಗಳನ್ನು ಇಲ್ಲಿ ಸಾಕಾಣಿಕೆಯನ್ನ ಮಾಡಿ ಅವುಗಳ ಮೂಲಕ ಉತ್ಪಾದನೆಯನ್ನ ಪಡೆತಾ ಇರತಕ್ಕಂಥದ್ದು. ಆದರೆ ಈ ಮಿಶ್ರತಳಿ ಹಸುಗಳು ಏನಿದ್ದಾವೋ ಇವುಗಳಿಗೆ ಈ ರಕ್ತದ ಏಕಾಣು ಪರೋಪಜೀವಿಗಳಿಂದ ಅನೇಕ ರೋಗಗಳು ಬರುತ್ತೆ. ಇವು ಬಂದಂತಹ ಸಂದರ್ಭದಲ್ಲಿ ನಮ್ಮ ಉತ್ಪಾದನೆಯ ಮೇಲೆ ಗಣನೀಯವಾದಂತಹ ಕುಂಠಿತ ಆಗುತ್ತೆ. ಹಾಗೆಯೇ ಅದು ಆರ್ಥಿಕವಾಗಿಯೂ ಕೂಡ ಹೈನುಗಾರರಿಗೆ ಮತ್ತು ಕೃಷಿಕರಿಗೆ ದೊಡ್ಡ ಒಂದು ಹೊಡೆತವನ್ನು ನೀಡುತ್ತೆ. ಇದನ್ನು ತಪ್ಪಿಸುವ ನಿಟ್ಟಿನಲ್ಲಿ ಈ ಏಕಾಣು ಪರೋಪಜೀವಿಗಳಿಂದ ಯಾವೆಲ್ಲ ರೋಗಗಳು ಬರುವಂತಹ ಸಾಧ್ಯತೆ ಇರುತ್ತೆ, ಅದನ್ನು ಹೇಗೆ ನಾವು ನಿರ್ವಹಣೆಯನ್ನು ಮಾಡಬೇಕು, ಅದು ಬಾರದ ಹಾಗೆ ಏನೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಬೇಕು ಮತ್ತು ಹತೋಟಿಯ ಕ್ರಮಗಳನ್ನು ಅನುಸರಿಸಬೇಕು ಅನ್ನುವಂಥ ವಿಚಾರಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಪ್ರಸ್ತಾಪವನ್ನು ಮಾಡ್ತೇವೆ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಹಾಸನದ ಪಶುವೈದ್ಯಕೀಯ ಕಾಲೇಜಿನಲ್ಲಿ ಪರೋಪಜೀವಿ ಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕರಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇರತಕ್ಕಂತಹ ಡಾಕ್ಟರ್ ಎಂ ವೀಣಾ ಅವರು. ವೀಣಾ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಈ ರಕ್ತದ ಏಕಾಣು ಪರೋಪಜೀವಿಗಳು ಅಂತ ಹೇಳಿ ತಾವು ಹೇಳಿದ್ರಿ, ಇದರಿಂದ ಸಾಕಷ್ಟು ರೋಗಗಳು ಕೂಡ ಬರುತ್ತೆ ಅನ್ನುವಂಥದ್ದು. ಈ ರಕ್ತದ ಏಕಾಣು ಪರೋಪಜೀವಿಗಳು ಅಂತ ಅಂದ್ರೆ ಏನು ಮೇಡಮ್? ಅದು ಮೊದಲನೇದಾಗಿ ಪರೋಪಜೀವಿಗಳು ಅಂತ ಹೇಳಿದ್ರೆ ಎಲ್ಲರಿಗೂ ಗೊತ್ತೇ ಇದೆ, ಆ ಜೀವಿಗಳು ತಮ್ಮ ಉಳಿವಿಗಾಗಿ ಬೇರೊಂದು ಜೀವಿಯ ಮೇಲೆ ಅವಲಂಬಿತ ಆಗಿರುವಂತಹದ್ದು. ಆ ಜೀವಿಗಳಿಂದ ಪ್ರಯೋಜನ ಪಡೆದುಕೊಂಡು ಆ ಜೀವಿಗಳನ್ನೇ ನಾಶ ಮಾಡುವಂತಹದ್ದನ್ನ ನಾವು ಪರೋಪಜೀವಿಗಳು ಅಂತ ಹೇಳ್ಬಿಟ್ಟು ಕರಿತೇವೆ. ಇಲ್ಲಿ ರಕ್ತದ ಏಕಾಣು ಪರೋಪಜೀವಿಗಳು ಅಂತ ಹೇಳಿದ್ರೆ ಈ ಪರೋಪಜೀವಿಗಳನ್ನ ನಾವು ರಕ್ತದ ಕಣಗಳಲ್ಲಿ ನಾವು ನೋಡ್ತೇವೆ. ರಕ್ತದ ಕಣಗಳಲ್ಲಿಯೇ ಅಭಿವೃದ್ಧಿ ಹೊಂದಿ ನಂತರ ರಕ್ತದ ಕಣಗಳನ್ನೇ ನಾಶ ಮಾಡುವಂತಹ ಜೀವಿಗಳನ್ನ ನಾವು ರಕ್ತದ ಏಕಾಣು ಪರೋಪಜೀವಿಗಳು ಅಂತ ಹೇಳ್ಬಿಟ್ಟು ಕರಿತೇವೆ. ಓಹೋ, ಇದು ರಕ್ತದ ಏನು ಅಣುಗಳಿರುತ್ತೋ ಅದರಲ್ಲಿ ಸೇರ್ಕೊಂಡು ಅಲ್ಲೇ ಇದ್ದು ಅಲ್ಲಿ ಅಭಿವೃದ್ಧಿ ಹೊಂದಿ ಇವು ತೊಂದರೆಯನ್ನ ನೀಡ್ತಕ್ಕಂಥದ್ದು. ಸಾಮಾನ್ಯವಾಗಿ ಎಲ್ಲಾ ಪ್ರಾಣಿಗಳಲ್ಲೂ ಇದು ಇರುತ್ತೋ ಅಥವಾ ತುಂಬಾ ಆಕಸ್ಮಿಕವಾಗಿ ಬರ್ತಕ್ಕಂಥದ್ದು? ಇಲ್ಲ, ಸಾಮಾನ್ಯವಾಗಿ ಈ ಒಂದು ರಕ್ತದ ಏಕಾಣು ಪರೋಪಜೀವಿಗಳನ್ನ ನಾವು ಎಲ್ಲಾ ಪ್ರಾಣಿಗಳಲ್ಲೂ ನೋಡ್ತೇವೆ. ಈ ಜೀವಿಗಳಿಂದ ಏನೆಲ್ಲ ತೊಂದರೆಗಳು ಆಗ್ತಕ್ಕಂತಹ ಸಾಧ್ಯತೆ ಇರುತ್ತೆ? ಮೊದಲನೆಯದಾಗಿ ಯಾವಾಗ ಈ ರಕ್ತದ ಏಕಾಣು ಪರೋಪಜೀವಿಗಳಿಂದ ರೋಗ ಬರುತ್ತೋ ಆಗ ಹಸುಗಳು ಮೇವು ತಿನ್ನೋದನ್ನ ಕಡಿಮೆ ಮಾಡುತ್ತೆ. ಯಾವಾಗ ಮೇವು ತಿನ್ನೋದು ಕಡಿಮೆ ಆಗುತ್ತೋ ದೇಹದ ತೂಕ ಕಡಿಮೆ ಆಗುತ್ತೆ, ಹಾಲಿನ ಇಳುವರಿ ಕಡಿಮೆ ಆಗುತ್ತೆ, ಕೆಲಸ ಮಾಡುವಂತ ಕ್ಷಮತೆ ಕಡಿಮೆ ಆಗುತ್ತೆ, ಎಷ್ಟೋ ಸಾರ್ತಿ ಸರಿಯಾಗಿ ಗರ್ಭಧಾರಣೆಗೆ ಬರೋದಿಲ್ಲ, ಪುನಃ ಪುನಃ ಗರ್ಭಧಾರಣೆಗೆ ಬರುವಂತಹದ್ದು, ಮತ್ತೆ ಗರ್ಭ ಕಟ್ಟಿದ ರಾಸುಗಳಲ್ಲಿ ಅಕಾಲಿಕ ಗರ್ಭಪಾತ ಆಗುವಂತಹದ್ದು, ಈ ರೀತಿಯಾದ ಎಲ್ಲಾ ಲಕ್ಷಣಗಳನ್ನ ನಾವು ಈ ರೋಗಗಳಲ್ಲಿ ನೋಡ್ತೇವೆ. ಇಷ್ಟೆಲ್ಲ ತೊಂದರೆಗಳು ಇದರಲ್ಲಿ ಸಂಭವಿಸುತ್ತೆ. ಹೌದು, ಇದು ಎಷ್ಟು ಸಮಯ ತಗೊಳ್ಳುತ್ತೆ? ಯಾಕೆಂತಂದ್ರೆ ಒಂದು ಪರೋಪಜೀವಿ ನಮ್ಮ ಅಥವಾ ಈ ಹಸುಗಳ ರಕ್ತವನ್ನ ಸೇರಿದ ಮೇಲೆ ಎಷ್ಟು ದಿವಸಗಳವರೆಗೂ ಕೂಡ ಈ ತರದ ಒಂದು ಸಮಸ್ಯೆ ಆಗುತ್ತೆ? ಈ ರೋಗಗಳ ಬಗ್ಗೆ ನಾನು ಮಾಹಿತಿ ಕೊಟ್ಟಾಗ ಕೆಲವೊಂದು ರೋಗಗಳು ಹುಷಾರಾಗೋದಕ್ಕೆ ಗುಣಮುಖ ಆಗೋದಕ್ಕೆ ಏನಿಲ್ಲ ಅಂದ್ರೂ 3-4 ತಿಂಗಳು ಬೇಕಾಗುತ್ತೆ, ಕೆಲವೊಂದು 1 ತಿಂಗಳು, ಕೆಲವೊಂದು 15 ದಿನ. ಸೊ ಅದು ರೋಗಗಳ ಮೇಲೆ ಅದು ಡಿಪೆಂಡ್ ಆಗುತ್ತೆ, ಎಷ್ಟು ದಿನ ಬೇಕಾಗುತ್ತೆ ಹಸುಗಳು ಈ ಗುಣಮುಖ ಆಗೋದಕ್ಕೆ ಅಂತ ಹೇಳ್ಬಿಟ್ಟು. ಯಾವ ರೋಗಗಳು ಹಸುಗಳನ್ನ ಕಾಡುತ್ತೋ ಅದರ ಮೇಲೆ ಆ ಒಂದು ಅವಧಿಯನ್ನ ನಾವು ನಿಗದಿಯನ್ನ ಮಾಡಬಹುದು ಅನ್ನುವಂಥದ್ದು. ಹಾಗಿದ್ರೆ ಈ ರಕ್ತದ ಏಕಾಣು ಪರೋಪಜೀವಿಗಳಿಂದ ಯಾವೆಲ್ಲ ರೋಗಗಳು ಬರತಕ್ಕಂತಹ ಸಾಧ್ಯತೆ ಇರುತ್ತೆ? ಮೊದಲನೇದಾಗಿ ಇಲ್ಲಿ ನಾನು ಒಂದು ವಿಷಯ ಹೇಳೋದಕ್ಕೆ ಇಷ್ಟಪಡ್ತೇನೆ. ನಮ್ಮ ದೇಶೀಯ ತಳಿಗಳಿಗೆ ಹೋಲಿಸಿದ್ರೆ ಮಿಶ್ರ ತಳಿ ಹಸುಗಳಲ್ಲಿ ಈ ರೋಗಗಳನ್ನ ನಾವು ಹೆಚ್ಚಾಗಿ ನೋಡ್ತೇವೆ. ಮತ್ತೆ ಪ್ರಮುಖವಾಗಿ ಹಳ್ಳಿಗಳ ಕಡೆ ನಮ್ಮ ರೈತರನ್ನ ಹೆಚ್ಚು ಬಾಧಿಸುತ್ತಿರೋ ರೋಗಗಳು ಅಂತ ಹೇಳಿದ್ರೆ ತೈಲೇರಿಯೋಸಿಸ್, ಎರಡನೇದಾಗಿ ಬೆಬಿಷಿಯೋಸಿಸ್, ಮೂರನೇದು ಅನಪ್ಲಾಸ್ಮೋಸಿಸ್, ಮತ್ತು ನಾಲ್ಕನೇದು ಟ್ರಿಪನೋಸೋಮಿಯಾಸಿಸ್. ಈ 4 ರೋಗಗಳು ಹಳ್ಳಿಗಳ ಕಡೆ ಹಸುಗಳನ್ನು ಹೆಚ್ಚು ಬಾಧಿಸುತ್ತಿರುವಂತಹ ರೋಗಗಳು. ಮೊದಲನೇ 3 ರೋಗಗಳು ಉಣ್ಣೆಗಳಿಂದ ಬರುವಂತಹ ರೋಗಗಳು, ತೈಲೇರಿಯೋಸಿಸ್, ಬೆಬಿಷಿಯೋಸಿಸ್ ಮತ್ತೆ ಅನಪ್ಲಾಸ್ಮೋಸಿಸ್. ಈ 3 ಉಣ್ಣೆಗಳಿಂದ ಬರುವಂತಹ ರೋಗಗಳು. ಕೊನೆಯದು ಟ್ರಿಪನೋಸೋಮಿಯಾಸಿಸ್ ಅಂತ ನಾನೇನು ಹೇಳಿದ್ನು, ಅದು ಕಚ್ಚುವ ನೊಣದಿಂದ ಬರುವಂತಹ ರೋಗ. ನೊಣದಿಂದ ಇದು ಹರಡತಕ್ಕಂತ ಸಾಧ್ಯತೆ ಹೆಚ್ಚಾಗಿರುತ್ತೆ. ಈ ಉಣ್ಣೆಯಿಂದ ಹರಡತಕ್ಕಂತ ರೋಗಗಳು ಹೇಗೆ ಅದು ಹರಡುತ್ತೆ ಮತ್ತೆ ಅದರ ಲಕ್ಷಣಗಳೇನು ಅದರ ಬಗ್ಗೆ ತಿಳಿಸ್ಕೊಡಿ. ಮೊದಲನೇದಾಗಿ ತೈಲೇರಿಯೋಸಿಸ್ ಅನ್ನುವಂತಹ ಒಂದು ರೋಗ. ಈ ತೈಲೇರಿಯೋಸಿಸ್ ರೋಗ ತೈಲೇರಿಯಾ ಅನ್ನುವಂತಹ ಒಂದು ಏಕಾಣು ಪರೋಪಜೀವಿಯಿಂದ ಬರುವಂತಹ ರೋಗ. ಇದನ್ನ ನಾವು ಹಸು, ಎಮ್ಮೆ, ಕುರಿ, ಮೇಕೆ ಈ ರೀತಿಯಾದ ಎಲ್ಲಾ ಪ್ರಾಣಿಗಳಲ್ಲೂ ನಾವು ಈ ರೋಗವನ್ನ ನೋಡ್ತೇವೆ. ಈ ತೈಲೇರಿಯಾ ಅನ್ನುವಂತಹ ಏಕಾಣು ಪರೋಪಜೀವಿ ತನ್ನ ಒಂದು ಜೀವನ ಚಕ್ರವನ್ನ ಪೂರ್ಣಗೊಳಿಸೋದಕ್ಕೋಸ್ಕರ ಉಣ್ಣೆಗಳ ದೇಹವನ್ನ ಸೇರುತ್ತೆ. ಉಣ್ಣೆಗಳನ್ನ ಮಧ್ಯವರ್ತಿಗಳಾಗಿ ಇಲ್ಲಿ ಬಳಸಿಕೊಳ್ತವೆ. ಉಣ್ಣೆಗಳ ದೇಹವನ್ನ ಸೇರಿದ ನಂತರ ಉಣ್ಣೆಗಳ ದೇಹದಲ್ಲಿ ಅಭಿವೃದ್ಧಿ ಹೊಂದಿ ನಂತರ ಅಂತ ಒಂದು ಉಣ್ಣೆ ಆರೋಗ್ಯವಂತ ಹಸುಗಳನ್ನ ಕಚ್ಚಿದಾಗ ರಕ್ತದ ಮೂಲಕ ಆರೋಗ್ಯವಂತ ಹಸುಗಳ ದೇಹವನ್ನ ಈ ತೈಲೇರಿಯಾ ರೋಗಾಣು ಸೇರುತ್ತೆ. ಈ ಒಂದು ರೋಗಾಣು ಆರೋಗ್ಯವಂತ ಹಸುಗಳ ದೇಹವನ್ನ ಸೇರಿದಾಗ ಅದು ಕೆಂಪು ರಕ್ತ ಕಣಗಳನ್ನ ಸೇರಿ ಕೆಂಪು ರಕ್ತ ಕಣಗಳಲ್ಲಿ ಅಭಿವೃದ್ಧಿ ಹೊಂದಿ ನಂತರ ಕೆಂಪು ರಕ್ತ ಕಣಗಳನ್ನೇ ನಾಶ ಮಾಡ್ತಾ ಬರುತ್ತೆ. ಮತ್ತೆ ಈ ರೋಗದ ಲಕ್ಷಣಗಳು ಏನು ಅಂತ ಹೇಳಿದ್ರೆ, ಈ ರೋಗ ಬಂದಂತಹ ರಾಸುಗಳಲ್ಲಿ ವಿಪರೀತವಾದ ಜ್ವರ ಇರುತ್ತೆ, ಅತಿಯಾಗಿ ಜೊಲ್ಲು ಸುರಿಸುವಂತಹದ್ದು, ಕಣ್ಣಿನಲ್ಲಿ ಹೆಚ್ಚಾಗಿ ನೀರು ಬರುವಂತಹದ್ದು, ಕಣ್ಣಿನಲ್ಲಿ ಗೀಚು, ಮೇವು ತಿನ್ನೋದನ್ನ ಕಡಿಮೆ ಮಾಡುತ್ತೆ, ಹಾಲಿನ ಇಳುವರಿ ಕಡಿಮೆ ಆಗುತ್ತೆ, ದೇಹದ ತೂಕ ಕಡಿಮೆ ಆಗುತ್ತೆ, ಮತ್ತೆ ಕೂದಲು ಒರಟಾಗುವಂತಹದ್ದು, ಈ ರೀತಿಯಾದ ಎಲ್ಲಾ ಲಕ್ಷಣಗಳನ್ನ ನಾವು ನೋಡ್ತೇವೆ. ಈ ತೈಲೇರಿಯೋಸಿಸ್ ಅಲ್ಲಿ 2 ರೀತಿ ರೋಗ ಬರುತ್ತೆ. ಒಂದು ಸಬ್ಕ್ಲಿನಿಕಲ್ ತೈಲೇರಿಯೋಸಿಸ್ ಅಂತ ಹೇಳಿ, ಇನ್ನೊಂದು ಕ್ಲಿನಿಕಲ್ ತೈಲೇರಿಯೋಸಿಸ್ ಅಂತ ಹೇಳಿ. ಸಬ್ಕ್ಲಿನಿಕಲ್ ತೈಲೇರಿಯೋಸಿಸ್ ಅಲ್ಲಿ ನಾನು ಈಗ ಹೇಳಿದಂತ ಯಾವ ಲಕ್ಷಣಗಳು ಇರೋದಿಲ್ಲ. ಹಸುಗಳು ಕ್ರಮೇಣವಾಗಿ ಆಹಾರವನ್ನ ತಿನ್ನೋದನ್ನ ಕಡಿಮೆ ಮಾಡುತ್ತೆ, ಯಾವಾಗ ಆಹಾರ ತಿನ್ನೋದು ಕಡಿಮೆ ಆಗುತ್ತೋ ದೇಹದ ತೂಕ ಕಡಿಮೆ ಆಗುತ್ತೆ, ಹಾಲಿನ ಇಳುವರಿ ಕಡಿಮೆ ಆಗ್ತಾ ಬರುತ್ತೆ. ಇನ್ನು ಕ್ಲಿನಿಕಲ್ ತೈಲೇರಿಯೋಸಿಸ್ ಅಲ್ಲಿ ನಾನು ಹೇಳಿದಂತ ಎಲ್ಲಾ ಲಕ್ಷಣಗಳನ್ನ ನಾವು ನೋಡ್ತೇವೆ. ಪ್ರಮುಖವಾಗಿ ಯಾವಾಗ ವಿಪರೀತ ಜ್ವರ ಇರುತ್ತೆ ಮತ್ತೆ ಚರ್ಮದ ಕೆಳಗಡೆ ಇರುವಂತಹ ದುಗ್ಧ ಗ್ರಂಥಿಗಳು, ಲಿಂಫ್ ನೋಡ್ಸ್ ಅಂತ ಏನ್ ನಾವು ಹೇಳ್ತೇವೆ, ಅದು ಊದ್ಕೊಂಡಿರುತ್ತೆ. ಈ ಲಕ್ಷಣಗಳನ್ನ ನೋಡಿದಾಗ ರೈತರು ಪಶುವೈದ್ಯರನ್ನ ಸಂಪರ್ಕಿಸ್ಬಿಟ್ಟು ಸೂಕ್ತವಾದ ಚಿಕಿತ್ಸೆಯನ್ನ ಪಡೆದುಕೊಳ್ಬೇಕಾಗುತ್ತೆ. ಇದು ತೈಲೋರಿಯಾಸಿಸ್ಗೆ ಸಂಬಂಧಪಟ್ಟಂತಹ ವಿಚಾರಗಳು. ಹೌದು, ಅದೇ ರೀತಿ ಬೆಬಿಷಿಯಸ್ ಅನ್ನುವಂಥದ್ದು ಕೂಡ ಮತ್ತೊಂದು ರೋಗ ಇದೆ. ಹೌದು, ಇನ್ನು ತೈಲೇರಿಯೋಸಿಸ್ ಬಗ್ಗೆ ಇನ್ನ ಹೇಳಬೇಕು ಅಂತ ಹೇಳಿದ್ರೆ, ಈ ತೈಲೇರಿಯೋಸಿಸ್ ರೋಗಕ್ಕೆ ಪ್ರತ್ಯೇಕವಾದ ಚುಚ್ಚುಮದ್ದು ಇದೆ. ಸೊ ಹಾಗಾಗಿ ಈ ಚುಚ್ಚುಮದ್ದು ಏನಿಲ್ಲ ಅಂತ ಹೇಳಿದ್ರು 1800-2000 ರೂಪಾಯಿ ಒಂದು ಚುಚ್ಚುಮದ್ದಿಗೆ. ಸೊ ಹಾಗಾಗಿ ಕೆಲವೊಂದ್ಸರಿ ಏನಾಗುತ್ತೆ, ಒಂದು ಚುಚ್ಚುಮದ್ದಿಗೆ ಹಸುಗಳು ಗುಣಮುಖ ಆಗಿರೋದು ಇದೆ, ಕೆಲವೊಂದ್ಸರಿ 48 ಗಂಟೆಗಳ ಕಾಲದಲ್ಲಿ ಇನ್ನೊಂದು ಚುಚ್ಚುಮದ್ದನ್ನ ಕೊಡಬೇಕಾಗುತ್ತೆ. ಸೊ ಹಾಗಾಗಿ ಈ ಕಾಯಿಲೆ ಬಂದ ಮೇಲೆ ನಾವು ಚಿಕಿತ್ಸೆ ಕೊಡಿಸೋದಕ್ಕಿನ್ನ ಕಾಯಿಲೆ ಬರದಂತೆ ನಾವು ಹಸುಗಳನ್ನು ನೋಡ್ಕೊಳ್ಳೋದು ತುಂಬಾ ಮುಖ್ಯ. ಮತ್ತೆ ಇನ್ನೊಂದೇನು ಅಂತ ಹೇಳಿದ್ರೆ, ಈ ಕಾಯಿಲೆ ಬಂದಂತಹ ಹಸುಗಳಲ್ಲಿ ಯಾವಾಗ ನಾವು ಈ ಚುಚ್ಚುಮದ್ದನ್ನ ಕೊಡ್ತೇವೋ ಸಂಪೂರ್ಣವಾಗಿ ಈ ರೋಗಾಣುಗಳು ನಾಶ ಆಗೋದಿಲ್ಲ. ಸಣ್ಣ ಪ್ರಮಾಣದಲ್ಲಿ ಯಾವಾಗ್ಲೂ ಹಸುಗಳ ದೇಹದಲ್ಲಿ ಇದ್ದೇ ಇರುತ್ತೆ. ಯಾವಾಗ ಈ ಹಸುಗಳ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುತ್ತೋ ಆಗ ಈ ಒಂದು ರೋಗಾಣುಗಳು ಅಭಿವೃದ್ಧಿ ಹೊಂದಿ ಮತ್ತೆ ರೋಗ ಬರುವಂತಹ ಚಾನ್ಸಸ್ ಇರುತ್ತೆ. ಹಾಗೆ ಅಂತ ಅಂದ್ರೆ ಮತ್ತೆ ಬರುವಂತ ಸಾಧ್ಯತೆ ಇರುತ್ತೆ. ಹೌದು, ಹಾಗಾಗಿ ನಾವು ಸ್ವಲ್ಪ ಹೆಚ್ಚು ಮುಂಜಾಗ್ರತಾ ಕ್ರಮವನ್ನ ಅನುಸರಿಸಬೇಕಾಗುತ್ತೆ. ಹೌದು, ತುಂಬಾ ದುಬಾರಿ ಆಯ್ತು ಅದ್ರ ಚುಚ್ಚುಮದ್ದು. ಹೌದು, ಆ ರೋಗ ಬಂದಾಗ ಏನಿಲ್ಲ ಅಂದ್ರೂ ರೈತರು ಕನಿಷ್ಠ 5,000-6,000 ರೂಪಾಯಿ ಖರ್ಚು ಮಾಡಬೇಕಾಗುತ್ತೆ. ಮತ್ತೆ ಇನ್ನೊಂದೇನು ಅಂತ ಹೇಳಿದ್ರೆ, ಈ ಒಂದು ರೋಗ ಬಂದಂತಹ ಹಸುಗಳು ತಮ್ಮ ಸಹಜ ಸ್ಥಿತಿಗೆ ಬರೋದಕ್ಕೆ ಏನಿಲ್ಲ ಅಂತ ಹೇಳಿದ್ರು 3-4 ತಿಂಗಳು ಬೇಕಾಗುತ್ತೆ. ಓಹೋ, ಮತ್ತೆ ವಾಪಸ್ ಸಹಜ ಸ್ಥಿತಿ. ಅವುಗಳ ಹಾಲಿನ ಇಳುವರಿ ಮುಂಚೆ ಯಾವ ರೀತಿ ಇತ್ತೋ ಅದೇ ರೀತಿ ಆಗ್ಬೇಕು ಅಂತ ಹೇಳಿದ್ರೆ ಏನಿಲ್ಲ ಅಂದ್ರೂ 3-4 ತಿಂಗಳು ಬೇಕಾಗುತ್ತೆ. ಬೆಬಿಷಿಯಸ್ ಅನ್ನುವಂಥದ್ದು ಅದು ಒಂದು ಈ ಏಕಾಣು ಪರಪಜೀವಿಗಳಿಂದ ಬರತಕ್ಕಂಥ ಒಂದು ರೋಗ ಅಂತ ಹೇಳಿದ್ರಿ. ಅದನ್ನು ಕೂಡ ಉಣ್ಣೆಯ ಪ್ರಸಾರವನ್ನ ಮಾಡುತ್ತೆ ಅನ್ನುವಂಥದ್ದು, ಆ ರೋಗದ ಬಗ್ಗೆ ಒಂದಷ್ಟು ತಿಳಿಸ್ಕೊಡಿ. ಬೆಬಿಷಿಯೋಸಿಸ್ ರೋಗ ಬೆಬಿಷಿಯಾ ಅನ್ನುವಂತಹ ಒಂದು ಏಕಾಣು ಪರೋಪಜೀವಿಯಿಂದ ಬರುವಂತಹ ರೋಗ. ಇದನ್ನ ನಾವು ಹಸುಗಳಲ್ಲಿ, ಕುರಿಗಳಲ್ಲಿ, ನಾಯಿ, ಮೇಕೆ ಈ ರೀತಿಯಾದ ಎಲ್ಲಾ ಪ್ರಾಣಿಗಳಲ್ಲಿ ನಾವು ಈ ರೋಗವನ್ನ ನೋಡ್ತೇವೆ. ಇಲ್ಲಿಯೂ ಸಹ ಉಣ್ಣೆಗಳು ಮಧ್ಯವರ್ತಿಗಳಾಗಿ ಕಾರ್ಯವನ್ನ ನಿರ್ವಹಿಸುತ್ತೆ. ಯಾವಾಗ ಉಣ್ಣೆಗಳು ಸೋಂಕು ಇರುವಂತಹ ಹಸುಗಳನ್ನು ಕಚ್ಚುತ್ತೋ ರಕ್ತದ ಮೂಲಕ ಬೆಬಿಷಿಯಾ ರೋಗಾಣು ಉಣ್ಣೆಗಳ ದೇಹವನ್ನ ಸೇರುತ್ತೆ. ಉಣ್ಣೆಗಳ ದೇಹದಲ್ಲಿ ಅಭಿವೃದ್ಧಿ ಹೊಂದಿ ನಂತರ ಅಂತಹ ಒಂದು ಉಣ್ಣೆ ಆರೋಗ್ಯವಂತ ಹಸುವನ್ನ ಕಚ್ಚಿದಾಗ ರಕ್ತದ ಮೂಲಕ ಆರೋಗ್ಯವಂತ ಹಸುಗಳ ದೇಹವನ್ನ ಸೇರುತ್ತೆ. ಈ ಒಂದು ರೋಗಾಣು ನೇರವಾಗಿ ಕೆಂಪು ರಕ್ತ ಕಣಗಳಿಗೆ ಸೇರಿಬಿಟ್ಟು ಕೆಂಪು ರಕ್ತ ಕಣಗಳಲ್ಲಿ ಅಭಿವೃದ್ಧಿ ಹೊಂದುತ್ತೆ. ಅಭಿವೃದ್ಧಿ ಆದ ಮೇಲೆ ಕೆಂಪು ರಕ್ತ ಕಣಗಳನ್ನ ನಾಶ ಮಾಡ್ತಾ ಬರುತ್ತೆ. ಈ ಒಂದು ರೋಗದ ಲಕ್ಷಣಗಳು ಏನು ಅಂತ ಹೇಳಿದ್ರೆ, ಇಲ್ಲಿಯೂ ಸಹ ವಿಪರೀತವಾದ ಜ್ವರ ಇರುತ್ತೆ, ಅತಿಯಾಗಿ ಜೊಲ್ಲು ಸುರಿಸುವಂತಹದ್ದು, ಜಾಂಡಿಸ್ನ ಲಕ್ಷಣಗಳು ಇರುತ್ತೆ. ಪ್ರಮುಖವಾಗಿ ಈ ಒಂದು ರೋಗದ ಲಕ್ಷಣ ಏನು ಅಂತ ಹೇಳಿದ್ರೆ, ಈ ರೋಗ ಬಂದಿರುವಂತಹ ಹಸುಗಳು ಕಂದು ಬಣ್ಣದ ಮೂತ್ರವನ್ನ ವಿಸರ್ಜಿಸುವಂತಹದ್ದು, ಕಂದು ಬಣ್ಣದ ಕಾಫಿ ಅಥವಾ ಕಾಫಿ ಬಣ್ಣದ ಮೂತ್ರ ಅಂತ ಹೇಳ್ಬಿಟ್ಟು ಹೇಳ್ತೇವೆ ನಾವು. ಇದನ್ನ ವಿಸರ್ಜಿಸುವುದನ್ನ ರೈತರು ನೋಡಿದಾಗ ಅವರ ಹತ್ತಿರದ ಪಶುವೈದ್ಯರನ್ನ ಸಂಪರ್ಕಿಸಿ ಸೂಕ್ತ ಚಿಕಿತ್ಸೆಯನ್ನ ಪಡೆದುಕೊಳ್ಬೇಕಾಗುತ್ತೆ. ಇನ್ನೊಂದು ವಿಷಯ ಇಲ್ಲಿ ನಾನು ಏನ್ ಹೇಳೋದಕ್ಕೆ ಇಷ್ಟಪಡ್ತೇನೆ ಅಂತ ಹೇಳಿದ್ರೆ, ಈ ಒಂದು ರೋಗದಲ್ಲಿ ನಾವು ಇನ್ವರ್ಸ್ ಏಜ್ ರೆಸಿಸ್ಟೆನ್ಸ್ ಆ ಒಂದು ಅಂಶವನ್ನ ಇಲ್ಲಿ ನೋಡ್ತೇವೆ. ನಮಗೆ ಗೊತ್ತಿರೋ ಪ್ರಕಾರ ಮನುಷ್ಯರೇ ಆಗಿರ್ಬೋದು ಅಥವಾ ಪ್ರಾಣಿಗಳೇ ಆಗಿರ್ಬೋದು, ಚಿಕ್ಕ ವಯಸ್ಸಿನ ಮನುಷ್ಯರಾಗಿರ್ಬೋದು ಅಥವಾ ಪ್ರಾಣಿಗಳಾಗಿರ್ಬೋದು, ಅವರು ಹೆಚ್ಚಾಗಿ ರೋಗಕ್ಕೆ ತುತ್ತಾಗುವಂತಹದ್ದು, ಯಾಕಂದ್ರೆ ಅವರಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುತ್ತೆ. ಆದ್ರೆ ಈ ಒಂದು ರೋಗದಲ್ಲಿ 9-12 ತಿಂಗಳವರೆಗಿನ ಕರುಗಳು ಈ ರೋಗಕ್ಕೆ ತುತ್ತಾಗೋದಿಲ್ಲ, ಅದರ ಮೇಲ್ಪಟ್ಟಂತಹ ಹಸುಗಳು ಈ ರೋಗಕ್ಕೆ ಹೆಚ್ಚಾಗಿ ತುತ್ತಾಗುವಂತಹದ್ದು, ಅದನ್ನ ನಾವು ಇನ್ವರ್ಸ್ ಏಜ್ ರೆಸಿಸ್ಟೆನ್ಸ್ ಅಂತ ಹೇಳ್ಬಿಟ್ಟು ಕರಿತೇವೆ. ಚಿಕ್ಕ ವಯಸ್ಸಿನ ಕರುಗಳಲ್ಲಿ ಈ ರೋಗವನ್ನ ನಾವು ನೋಡೋದಿಲ್ಲ. ಪ್ರಬುದ್ಧ ಹಸುಗಳು ಏನಿರುತ್ತೆ ಅಂತ ಹಸುಗಳಲ್ಲಿ ಹೆಚ್ಚಾಗಿ ಈ ರೋಗವನ್ನ ನೋಡುವಂತಹದ್ದು, ಅದರಲ್ಲಿ ಹೆಚ್ಚಾಗಿ ಬರುತ್ತೆ. ಹೌದು, ಅನ್ನುವಂಥದ್ದು. ಏನು ಲಕ್ಷಣಗಳು ಗೋಚರಿಸುತ್ತೆ? ನಾನು ಹೇಳದ್ನಲ್ಲ, ಕಂದು ಬಣ್ಣದ ಮೂತ್ರ ವಿಸರ್ಜಿಸುವಂತಹದ್ದು, ವಿಪರೀತವಾದ ಜ್ವರ, ಜೊಲ್ಲು ಸುರಿಸುವಂತಹದ್ದು, ಜಾಂಡಿಸ್ ಚಿಹ್ನೆಗಳು, ಮತ್ತೆ ಅತಿಯಾದ ರಕ್ತಹೀನತೆ, ಈ ಲಕ್ಷಣಗಳನ್ನ ನಾವು ನೋಡ್ತೇವೆ. ಏನು ಚಿಕಿತ್ಸೆ ಇದಕ್ಕೆ? ಇದಕ್ಕೆ ಬೆರಿನಿಲ್ ಅಂತ ಹೇಳ್ಬಿಟ್ಟು ಒಂದು ಚುಚ್ಚುಮದ್ದು ಬರುತ್ತೆ, ಅದನ್ನ ಹಾಕಿಸಿದ್ರೆ ಮತ್ತೆ ಅದಕ್ಕೆ ಒಂದು ಪೂರಕವಾದ ಔಷಧಿಗಳನ್ನ ಕೊಟ್ಟರೆ ನಾವು ಈ ಹಸುಗಳು ರೋಗದಿಂದ ಗುಣಮುಖ ಆಗ್ತವೆ. ಈ ಲಕ್ಷಣಗಳನ್ನ ಆಧರಿಸಿಯೇ ಇಂಥದ್ದು ಕಾಯಿಲೆ ಅಂತ ಹೇಳಿ ಅದನ್ನ ಗುರುತು ಮಾಡುವಂತದ್ದು, ಅಥವಾ ಅದಕ್ಕೇನಾದ್ರೂ ಪರೀಕ್ಷೆಗಳಿದ್ದಾವ? ಪರೀಕ್ಷೆಗಳಿದೆ, ರಕ್ತ ಪರೀಕ್ಷೆ ಮಾಡಿಬಿಟ್ಟು ನಾವು ಈ ರೋಗಗಳನ್ನ ನಿರ್ಣಯ ಮಾಡ್ತೇವೆ. ಇದಿಷ್ಟು ಬೆಬಿಷಿಯೋಸಿಸ್ ರೋಗಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳು. ಅದೇ ರೀತಿ ಅನಾಪ್ಲಾಸ್ಮೋಸಿಸ್ ಅನ್ನುವಂಥದ್ದು ಮತ್ತೊಂದು, ಇದು ಕೂಡ ಉಣ್ಣೆಯಿಂದ ಹರಡತಕ್ಕಂತಹ ಒಂದು ರೋಗ, ಇದರ ಬಗ್ಗೆ ಒಂದಷ್ಟು ತಿಳಿಸ್ಕೊಡಿ. ಅನಾಪ್ಲಾಸ್ಮೋಸಿಸ್ ರೋಗ ಅನಾಪ್ಲಾಸ್ಮಾ ಅನ್ನುವಂತಹ ರಿಕೆಟ್ಸಿಯಾ ಪ್ರಭೇದಕ್ಕೆ ಸೇರಿದ ರೋಗಾಣುವಿಂದ ಬರುವಂತಹ ಒಂದು ರೋಗ. ಈ ಒಂದು ರೋಗವನ್ನ ನಾವು ಹಸುಗಳು, ಎಮ್ಮೆ, ಕುರಿ ಈ ರೀತಿಯಾದ ಎಲ್ಲ ಜಾನುವಾರುಗಳಲ್ಲಿ ಈ ರೋಗವನ್ನ ನೋಡ್ತೇವೆ. ಇಲ್ಲಿಯೂ ಸಹ ಉಣ್ಣೆಗಳು ಮಧ್ಯವರ್ತಿಗಳಾಗಿ ಕಾರ್ಯವನ್ನ ನಿರ್ವಹಿಸುತ್ತೆ. ಇದು ಉಣ್ಣೆಗಳಿಂದ, ನೊಣಗಳಿಂದ ಮತ್ತೆ ಕಲುಷಿತ ಉಪಕರಣಗಳಿಂದಲೂ ಸಹ ಬರುವಂತಹ ಒಂದು ರೋಗ. ಯಾವಾಗ ರೋಗಾಣುಗಳು ಹಸುಗಳ ದೇಹವನ್ನ ಸೇರುತ್ತೋ ಈ ರೋಗಾಣುಗಳು ಕೆಂಪು ರಕ್ತ ಕಣಗಳನ್ನ ಸೇರಿ ಕೆಂಪು ರಕ್ತ ಕಣಗಳಲ್ಲಿ ಅಭಿವೃದ್ಧಿಯನ್ನ ಹೊಂದುತ್ತೆ. ನಂತರ ಕೆಂಪು ರಕ್ತ ಕಣಗಳಲ್ಲಿ ಅಭಿವೃದ್ಧಿ ಹೊಂದಿದ ನಂತರ ಸ್ಪ್ಲೀನ್ ಅಂತ ನಾವೇನ್ ಕರಿತೀವೋ ಸ್ಪ್ಲೀನ್ನಲ್ಲಿ ಸೇರಿ ಅಲ್ಲಿ ರೋಗ ನಿರೋಧಕ ಶಕ್ತಿಯನ್ನ ಕಡಿಮೆ ಮಾಡ್ತಾ ಬರುತ್ತೆ. ಅಲ್ಲಿ ಅಭಿವೃದ್ಧಿ ಹೊಂದಿ ರೋಗ ನಿರೋಧಕ ಶಕ್ತಿಯನ್ನ ಕಡಿಮೆ ಮಾಡ್ತಾ ಬರುತ್ತೆ. ನಂತರ ಕ್ರಮೇಣವಾಗಿ ದೇಹದ ಎಲ್ಲಾ ಭಾಗಗಳಿಗೂ ಇದು ಹರಡುತ್ತೆ. ಮತ್ತೆ ಪ್ರಮುಖ ರಕ್ತ ಸಂಚಾರಕ್ಕೆ ತೊಂದರೆಯನ್ನ ಉಂಟು ಮಾಡಿ ಎಷ್ಟೋ ಸಂದರ್ಭಗಳಲ್ಲಿ ಹಸುಗಳಲ್ಲಿ ಸಾವು ಸಹ ಸಂಭವಿಸಿದೆ ಈ ಒಂದು ರೋಗದಿಂದ. ಈ ಒಂದು ರೋಗದ ಲಕ್ಷಣ ಏನು ಅಂತ ಹೇಳಿದ್ರೆ, ನಾನು ನಿಮಗೆ ಹೇಳಿದೆ, ತೈಲೇರಿಯೋಸಿಸ್ ಅಲ್ಲಾದ್ರೆ ವಿಪರೀತವಾದ ಜ್ವರ ಇರುತ್ತೆ, ಚರ್ಮದ ಕೆಳಗಡೆ ಇರುವಂತಹ ದುಗ್ಧ ಗ್ರಂಥಿಗಳು ಊದಿಕೊಂಡಿರುತ್ತೆ ಅಂತ. ಬೆಬಿಷಿಯೋಸಿಸ್ ಅಲ್ಲಾದ್ರೆ ಕಂದು ಬಣ್ಣದ ಮೂತ್ರ ವಿಸರ್ಜಿಸುವಂತಹದ್ದು ಅಂತ ಹೇಳಿ. ಆದ್ರೆ ಈ ರೋಗದಲ್ಲಿ ಯಾವುದು ಆ ರೀತಿಯಾದ ಚಿಹ್ನೆಗಳು ಇರೋದಿಲ್ಲ, ಕೇವಲ ವಿಪರೀತವಾದ ಜ್ವರ ಮತ್ತೆ ಅತಿಯಾದ ರಕ್ತಹೀನತೆ, ಜಾಂಡಿಸ್ ಚಿಹ್ನೆಗಳು ಇಷ್ಟು ಮಾತ್ರ ನಾವು ಈ ರೋಗದಲ್ಲಿ ನೋಡುವಂತಹ ಲಕ್ಷಣಗಳು. ಇದಕ್ಕೆ ಚಿಕಿತ್ಸೆ ದೊರಕುತ್ತೆ? ಹೌದು, ಚಿಕಿತ್ಸೆ ಇದೆ. ಇದು ಈಗ ತಾವು ಏನ್ ಹೇಳಿದ್ರು, ಮೂರು ರೋಗಗಳು ಉಣ್ಣೆಯಿಂದ ಹರಡ್ತಕ್ಕಂಥದ್ದು, ತೈಲೋರಿಯೋಸಿಸ್, ಬೆಬಿಷಿಯೋಸಿಸ್ ಮತ್ತೆ ಅನಾಪ್ಲಾಸ್ಮೋಸಿಸ್ ಅನ್ನುವಂತಹ ರೋಗಗಳ ಪರಿಚಯವನ್ನ ಮಾಡಿಕೊಟ್ರಿ. ಈ ರೋಗಗಳು ನಮ್ಮ ದನಕರುಗಳಿಗೆ ಬರಬಾರದು ಅಂತ ಹೇಳಿದ್ರೆ ನಾವೇನೆಲ್ಲ ಮುನ್ನೆಚ್ಚರಿಕೆ ಕ್ರಮವನ್ನು ಅನುಸರಿಸಬೇಕಾಗುತ್ತೆ? ನಾನು ಇಲ್ಲಿ ಹೇಳಿದೆ ನಿಮಗೆ, ಈ ರೋಗಗಳು ಮುಖ್ಯವಾಗಿ ಉಣ್ಣೆಗಳಿಂದ ಬರುವಂತಹ ರೋಗಗಳು ಅಂತ ಹೇಳಿ. ಹಾಗಾಗಿ ಉಣ್ಣೆಗಳನ್ನ ನಾವು ನಿಯಂತ್ರಿಸಿದ್ರೆ ಈ ರೋಗಗಳು ರಾಸುಗಳಿಗೆ ಬರೋದಿಲ್ಲ. ಹಾಗಾಗಿ ಈ ಉಣ್ಣೆಗಳನ್ನ ನಿಯಂತ್ರಿಸೋದಕ್ಕೆ ಉಣ್ಣೆಗಳನ್ನ ನಾಶ ಮಾಡುವಂತಹ ಔಷಧಿಗಳು ಮಾರ್ಕೆಟ್ ಅಲ್ಲಿ ಸಿಗುತ್ತೆ. ಆ ಔಷಧಿಗಳನ್ನ ತಂದುಬಿಟ್ಟು ಹಸುಗಳ ಮೈ ಮೇಲೆ ಸಿಂಪಡಿಸಬೇಕು ಮತ್ತೆ ಕೊಟ್ಟಿಗೆಯಲ್ಲೂ ಸಹ ಸಿಂಪಡಿಸಬೇಕು. ಈ ಹಿಂದೆ ಒಂದು ಸಂಚಿಕೆಯಲ್ಲಿ ನಾವು ನಮ್ಮ ಸುತ್ತಮುತ್ತಲೇ ಇರುವಂತಹ ಒಂದು ಗಿಡಮೂಲಿಕೆಗಳನ್ನು ಉಪಯೋಗಿಸಿ ಮನೆ ಮದ್ದನ್ನ ಯಾವ ರೀತಿ ನಾವು ತಯಾರಿಸಿಕೊಂಡು ಉಣ್ಣೆಗಳನ್ನ ನಿಯಂತ್ರಣ ಮಾಡಬಹುದು ಅಂತ ಹೇಳಿದ್ದೀನಿ. ಅದನ್ನು ಸಹ ತಯಾರು ಮಾಡಿಕೊಂಡು ಈ ಉಣ್ಣೆಗಳನ್ನ ನಾವು ನಿಯಂತ್ರಣದಲ್ಲಿ ತರಬಹುದು. ಇನ್ನೊಂದು ಏನು ಅಂತ ಹೇಳಿದ್ರೆ, ಈ ಮೂರು ರೋಗಗಳಲ್ಲಿ ಒಂದು ರೋಗಕ್ಕೆ ಲಸಿಕೆ ಇದೆ. ತೈಲೇರಿಯೋಸಿಸ್ ಅನ್ನುವಂತಹ ಒಂದು ರೋಗಕ್ಕೆ ಲಸಿಕೆ ನಮ್ಮಲ್ಲಿ ಲಭ್ಯ ಇದೆ. 2 ತಿಂಗಳ ಮೇಲ್ಪಟ್ಟಂತಹ ಕರುಗಳಿಗೆ ಈ ಒಂದು ಲಸಿಕೆಯನ್ನ ಕೊಡಬಹುದು. ಈ ಒಂದು ಲಸಿಕೆ ಕೊಟ್ಟ ನಂತರ 3 ವರ್ಷಗಳವರೆಗೆ ಮತ್ತು ಲಸಿಕೆ ಕೊಡುವಂತಹ ಒಂದು ಯಾವುದೇ ಅಗತ್ಯ ಇರೋದಿಲ್ಲ. ಮತ್ತೆ ಲಸಿಕೆ ಕೊಟ್ಟ ತಕ್ಷಣ ಈ ರೋಗ ಬರೋದಿಲ್ಲ ಅಂತ ಏನಲ್ಲ, ಈ ರೋಗ ಬರುತ್ತೆ ಆದ್ರೆ ಅದರ ತೀವ್ರತೆ ತುಂಬಾ ಕಡಿಮೆ ಇರುತ್ತೆ. ಅಂದ್ರೆ 3 ವರ್ಷಕ್ಕೆ ಒಂದ್ ಸಾರಿ ನಾವು ತೈಲೇರಿಯೋಸಿಸ್ ಗೆ ಸಂಬಂಧಪಟ್ಟಂತಹ ಲಸಿಕೆಯನ್ನ ಹಾಕಿಸುವಂತದನ್ನ ಮರಿಬಾರದು. ಹೌದು ಹೌದು. ಮತ್ತೆ ಆದಷ್ಟು ಪ್ರಾಣಿಗಳನ್ನ ಸ್ವಚ್ಛವಾಗಿಡುವಂತಹದ್ದು, ಹಸುಗಳ ಮೈಯನ್ನ ಆಗಾಗ್ಗೆ ತೊಳೆಯುವಂತಹದ್ದು, ಕೊಟ್ಟಿಗೆಯನ್ನು ಶುಚಿಯಾಗಿಡುವಂತಹದ್ದು, ಈ ರೀತಿಯಾದ ಎಲ್ಲಾ ಕ್ರಮಗಳನ್ನ ನಾವು ಅನುಸರಿಸಿದ್ರೆ ಮತ್ತೆ ಉಣ್ಣೆಗಳನ್ನ ನಿಯಂತ್ರಿಸಿದ್ರೆ ಈ ರೋಗಗಳಿಂದ ನಾವು ಮುಕ್ತರಾಗಬಹುದು. ಮತ್ತೊಂದು ನೊಣದಿಂದ ಹರಡತಕ್ಕಂತಹ ರೋಗವನ್ನು ಕೂಡ ತಾವು ಪ್ರಾರಂಭದಲ್ಲಿ ಹೇಳಿದ್ರಿ, ಟ್ರಿಪನೋಜಿಯೋಸಿಸ್ ಅನ್ನುವಂಥದ್ದು, ಇದ್ರ ಬಗ್ಗೆ ಒಂದಷ್ಟು ತಿಳಿಸ್ಕೊಡಿ. ಟ್ರಿಪನೋಜೋಮಿಯಾಸಿಸ್ ಅನ್ನುವಂತಹ ಒಂದು ರೋಗ ಟ್ರಿಪನೋಜೋಮಾ ಅನ್ನುವಂತಹ ಒಂದು ಏಕಾಣು ಪರೋಪಜೀವಿಯಿಂದ ಬರುವಂತಹ ರೋಗ. ಈ ರೋಗವನ್ನ ನಾವು ಹಸು, ಎತ್ತು, ಕುದುರೆ ಈ ಜಾತಿಗೆ ಸೇರಿದ ಪ್ರಾಣಿಗಳಲ್ಲಿ ಹೆಚ್ಚಾಗಿ ನೋಡುವಂತಹದ್ದು. ಈ ಒಂದು ರೋಗ ಟಬಾನಸ್ ಅನ್ನುವಂತಹ ಕಚ್ಚುವ ನೊಣದಿಂದ ಬರುವಂತಹ ರೋಗ. ಈ ರೋಗದಲ್ಲಿ ಏನಾಗುತ್ತೆ, ಈ ಮುಂಚೆ ಹೇಳಿದ ಮೂರು ರೋಗಗಳಲ್ಲಿ ಈ ರೋಗಾಣುಗಳು ಕೆಂಪು ರಕ್ತ ಕಣಗಳನ್ನ ಸೇರಿ ಅಲ್ಲಿ ಅಭಿವೃದ್ಧಿ ಹೊಂದುವಂತಹದ್ದು. ಆದ್ರೆ ಈ ಒಂದು ರೋಗಾಣು ಕೆಂಪು ರಕ್ತ ಕಣಗಳ ಮಧ್ಯೆ ಅಭಿವೃದ್ಧಿ ಹೊಂದಿ ಈ ಕೆಂಪು ರಕ್ತ ಕಣಗಳ ಹೊರಭಾಗವನ್ನ ಮಾರ್ಪಾಡು ಮಾಡುತ್ತೆ. ಯಾವ ರೀತಿ ಅಂತ ಹೇಳಿದ್ರೆ, ಕೆಂಪು ರಕ್ತ ಕಣಗಳು ಅಂಟಿಕೊಳ್ತಾ ಬರುತ್ತೆ, ರಕ್ತ ಹೆಪ್ಪುಗಟ್ಟುವಂತಹದ್ದು. ಮತ್ತೆ ಎಷ್ಟೋ ಸಂದರ್ಭದಲ್ಲಿ ಈ ಹಸುಗಳ ಮೈ ಒಳಗಡೆ, ದೇಹದ ಒಳಗಡೆ ರಕ್ತಸ್ರಾವ ಆಗಿರುವಂತಹದ್ದು, ಹೃದಯ ಸ್ತಂಭನ ಆಗಿರುವಂತಹದ್ದು ಎಷ್ಟೋ ರಿಪೋರ್ಟ್ಸ್ ಇದೆ ಈ ಒಂದು ರೋಗದಿಂದ. ಈ ಒಂದು ರೋಗದಲ್ಲಿ ನಾವು ಹೆಚ್ಚಾಗಿ ಕಾಣುವಂತಹ ಲಕ್ಷಣಗಳು ಏನು ಅಂತ ಹೇಳಿದ್ರೆ, ಇಲ್ಲಿಯೂ ಸಹ ವಿಪರೀತ ಜ್ವರ ಇರುತ್ತೆ. ಆದ್ರೆ ಜ್ವರ ಬಿಟ್ಟು ಬಿಟ್ಟು ಬರುವಂತಹದ್ದು, ಅತಿಯಾಗಿ ಜೊಲ್ಲು ಸುರಿಸುವಂತಹದ್ದು, ಮುಖ್ಯವಾಗಿ ನರಮಂಡಲದ ಮೇಲೆ ಈ ಒಂದು ರೋಗಾಣು ಪರಿಣಾಮ ಬೀರುವಂತಹದ್ದು. ಹಾಗಾಗಿ ಎಷ್ಟೋ ಸಾರ್ತಿ 4 ಕಾಲುಗಳಿಗೂ ಲಕ್ವ ಒಡೆಯುತ್ತೆ. ಯಾವಾಗ ಲಕ್ವ ಒಡೆಯುತ್ತೋ ಅಂತ ಹಸುಗಳು ನಿಲ್ಲೋದಕ್ಕೂ ಆಗೋದಿಲ್ಲ, ಮಲಗೋದಕ್ಕೂ ಆಗೋದಿಲ್ಲ, ನಿತ್ರಾಣ ಸ್ಥಿತಿಗೆ ತಲುಪುತ್ತೆ. ಈ ಒಂದು ರೋಗ ಬಂದಾಗ ಸೂಕ್ತ ಚಿಕಿತ್ಸೆಯನ್ನು ಪಡೆದುಕೊಳ್ಳದೇ ಇದ್ರೆ 3-4 ದಿನಗಳಲ್ಲಿ ಹಸುಗಳು ಸತ್ತು ಹೋಗುತ್ತೆ. ಮತ್ತೆ ಇಲ್ಲಿ ಒಂದು ತುಂಬಾ ಮುಖ್ಯವಾಗಿ ನಾನು ಏನ್ ಹೇಳ್ಬೇಕು ಅಂತ ಹೇಳಿದ್ರೆ, ಈ ಕಚ್ಚುವ ನೊಣ ಯಾವ ರೀತಿ ಈ ರೋಗವನ್ನ ಹರಡುತ್ತೆ ಅಂತ ಹೇಳಿ. ಈ ಕಚ್ಚುವ ನೊಣ ಅಂತಂದ್ರೆ ಸಾಮಾನ್ಯವಾಗಿ ನಾವು ನೋಡ್ತೀವಲ್ಲ ಆ ನೊಣಗಳ, ಅಥವಾ ಇದು ಸ್ವಲ್ಪ ಭಿನ್ನವಾಗಿರುತ್ತೆ? ಇದು ಬೇರೆ ಜಾತಿಯ ನೊಣ. ನಾವು ಮನೆ ನೊಣಗಳನ್ನ ನೋಡಿದ್ದೇವೆ, ಆ ಮನೆ ನೊಣಗಳಕ್ಕಿಂತ ಹೆಚ್ಚು ದೊಡ್ಡ ಗಾತ್ರದಲ್ಲಿ ಇರುತ್ತೆ ಈ ಕಚ್ಚುವ ನೊಣ. ಮತ್ತೆ ಇದರ ಬಾಯಿಯ ಭಾಗಗಳು ಮಾರ್ಪಾಡಾಗಿರುತ್ತೆ. ಯಾವ ರೀತಿ ಅಂತ ಹೇಳಿದ್ರೆ, ಯಾವಾಗ ಈ ಕಚ್ಚುವ ನೊಣ ಹಸುವಿನ ದೇಹದ ಮೇಲೆ ಕೂತ್ಕೊಳ್ಳುತ್ತೋ ಅಲ್ಲಿ ಅದು ತನ್ನ ಬಾಯಿಯ ಮೂಲಕ ಗಾಯವನ್ನ ಮಾಡುತ್ತೆ. ಗಾಯವನ್ನ ಮಾಡಿ ಅದರಿಂದ ಬರುವಂತಹ ರಕ್ತವನ್ನ ಇದು ಹೀರೋ ಅಂತದ್ದು. ಮತ್ತೆ ಈ ಸೊಳ್ಳೆಗಳು ಎಲ್ಲ ಯಾವ ರೀತಿ ನಮ್ಮ ರಕ್ತ ಹೀರುತ್ತೆ ಅಂತ ಹೇಳಿದ್ರೆ, ತನ್ನ ಬಾಯಿಯನ್ನ ಸಂಪೂರ್ಣವಾಗಿ ದೇಹದಲ್ಲಿ ಸೇರಿಸಿ ನಂತರ ಕಂಟಿನ್ಯೂಸ್ ಆಗಿ ರಕ್ತ ಹೀರುತ್ತೆ. ಆದ್ರೆ ಈ ನೊಣಗಳು ಕಂಟಿನ್ಯೂಸ್ ಆಗಿ ರಕ್ತವನ್ನ ಹೀರೋದಿಲ್ಲ. 4-5 ನಿಮಿಷ ಒಂದು ಹಸುವಿನ ದೇಹದ ಮೇಲೆ ಕುತ್ಕೊಂಡು ರಕ್ತ ಇರುವಂತಹದ್ದು, ಮತ್ತೆ ಇನ್ನೊಂದು ಹಸುವಿನ ದೇಹದ ಮೇಲೆ ಕುತ್ಕೊಂಡು ಅಲ್ಲಿ ಗಾಯ ಮಾಡಿ ಅಲ್ಲಿ ರಕ್ತ ಇರುವಂತಹದ್ದು. ಇದನ್ನ ನಾವು ಇಂಟರ್ಮಿಟೆಂಟ್ ಫೀಡಿಂಗ್ ಅಂತ ಹೇಳ್ಬಿಟ್ಟು ಕರಿತೇವೆ. ಯಾವಾಗ ಸೋಂಕು ಇರುವಂತಹ ಹಸುವಿನ ದೇಹದ ಮೇಲೆ ಕುತ್ಕೊಂಡು ರಕ್ತವನ್ನ ಹೀರಿ ನಂತರ ಒಂದು ಆರೋಗ್ಯವಂತ ಹಸುವಿನ ದೇಹದ ಮೇಲೆ ಕೂತ್ಕೊಳ್ಳುತ್ತೋ, ಮೊದಲನೇದಾಗಿ ಅದರ ಗಂಟಲಿನಲ್ಲಿ ಸ್ವಲ್ಪ ಪ್ರಮಾಣದ ರಕ್ತ ಇರುತ್ತೆ. ಯಾವಾಗ ಅದು ಒಂದು ಇನ್ನೊಂದು ಹಸುವಿನ ದೇಹದ ಮೇಲೆ ಕೂರುತ್ತೋ, ಗಾಯವನ್ನ ಉಂಟು ಮಾಡಿ ಅದು ರಕ್ತ ಹೀರಬೇಕು ಅಂತ ಹೇಳಿದ್ರೆ, ಅದರ ಗಂಟಲಿನಲ್ಲಿ ಇರುವಂತಹ ರಕ್ತವನ್ನ ಅದು ಮೊದಲನೇದಾಗಿ ಅದು ಇಂಜೆಕ್ಟ್ ಮಾಡಬೇಕು. ನಂತರ ಅದು ಅಲ್ಲಿರುವಂತಹ ರಕ್ತವನ್ನ ಹೀರೋದಕ್ಕೆ ಸಾಧ್ಯ. ಆ ಒಂದು ರಕ್ತದ ಪೋರ್ಷನ್ ಅಲ್ಲಿ ಏನಾದರೂ ಟ್ರಿಪನೋಸೋಮಾ ರೋಗಾಣು ಇದ್ರೆ ಅದು ಆರೋಗ್ಯವಂತ ರಾಸುವಿನ ದೇಹವನ್ನ ಸೇರುತ್ತೆ. ಇದು ಬಂದಂತಹ ಸಂದರ್ಭದಲ್ಲಿ ಏನೆಲ್ಲ ಲಕ್ಷಣಗಳು ಗೋಚರಿಸುತ್ತೆ? ನಾನು ನಿಮಗೆ ಹೇಳಿದೆ, ವಿಪರೀತ ಜ್ವರ ಇರುತ್ತೆ, ಬಿಟ್ಟು ಬಿಟ್ಟು ಬರುವಂತಹದ್ದು ಜ್ವರ, ಬಿಟ್ಟು ಬಿಟ್ಟು ಬರುವಂತಹದ್ದು, ಮತ್ತೆ ರಕ್ತ ಹೀನತೆ ಕಂಡು ಬರುತ್ತೆ, ಅತಿಯಾಗಿ ಜಲ್ಲು ಸುರಿಸುವಂತಹದ್ದು, ಕೆಲವೊಂದ್ಸರಿ ಕಾಲುಗಳಿಗೆ ಲಕ್ವ ಹೊಡೆಯುವಂತಹದ್ದು, ಈ ರೀತಿಯಾದ ಎಲ್ಲಾ ಲಕ್ಷಣಗಳನ್ನ ನಾವು ನೋಡ್ತೇವೆ. ಮತ್ತೆ ಇನ್ನೊಂದಿಲ್ಲಿ ಏನ್ ಹೇಳೋದಕ್ಕೆ ಇಷ್ಟಪಡ್ತೇನೆ ಅಂದ್ರೆ, ಈ ಕಚ್ಚುವ ನೊಣಗಳು ಹೆಚ್ಚಾಗಿ ನಮ್ಮ ಬೆಳಗಾಂ, ಬೀದರ್, ಕೋಲಾರ್, ಶಿವಮೊಗ್ಗ ಎಲ್ಲಿ ಈ ಕುರುಚಲ ಅರಣ್ಯ ಪ್ರದೇಶ ಇರುತ್ತೋ ಅಲ್ಲಿ ಹೆಚ್ಚಾಗಿ ಕಂಡು ಬರುವಂತಹದ್ದು. ಎಲ್ಲ ಭಾಗದಲ್ಲೂ ಕೂಡ ಇರಲ್ಲ? ಇಲ್ಲ. ಮತ್ತೆ ಈ ಕಚ್ಚುವ ನೊಣಗಳು ಹೆಚ್ಚಾಗಿ ಯಾವಾಗ ಸೂರ್ಯನ ಬಿಸಿಲು ಹೆಚ್ಚಾಗಿ ಇರುತ್ತೋ ಆಗ ಅವುಗಳ ಚಟುವಟಿಕೆ ಹೆಚ್ಚಾಗಿ ಇರುವಂತಹದ್ದು, ಅವುಗಳ ಸಂಖ್ಯೆ ಹೆಚ್ಚಾಗಿ ಇರುವಂತಹದ್ದು. ಹಾಗಾಗಿ ಆದಷ್ಟು ಯಾವಾಗ ಬಿಸಿಲು ಜಾಸ್ತಿ ಇರುತ್ತೋ ಹಸುಗಳನ್ನ ಮೇಯಿಸೋದನ್ನ ಆದಷ್ಟು ಕಡಿಮೆ ಮಾಡಬೇಕು, ಅಥವಾ ನೆರಳಿನಲ್ಲಿ ಕಟ್ಟಿ ಹಾಕಿ ಮೇಯಿಸೋದನ್ನ ರೂಢಿ ಮಾಡ್ಕೋಬೇಕು. ಇದು ಬಿಸಿಲಲ್ಲಿ ಮಾತ್ರ ಬಂದ್ ಕಚ್ಚ ಅಂತ? ಹೌದು, ಹೆಚ್ಚಾಗಿ ಅವುಗಳ ಚಟುವಟಿಕೆ ಹೆಚ್ಚಾಗಿರುತ್ತೆ ಬಿಸಿಲಿನಲ್ಲಿ. ಈ ಒಂದು ರೋಗಕ್ಕೆ ಏನು ಚಿಕಿತ್ಸೆ? ನಮ್ಮ ಪಶುವೈದ್ಯರನ್ನ ಸಂಪರ್ಕಿಸಿದ್ರೆ ಅವರು ಅದಕ್ಕೆ ಸೂಕ್ತವಾದ ಚಿಕಿತ್ಸೆಯನ್ನ ಕೊಡ್ತಾರೆ. ಅಂದ್ರೆ ಚುಚ್ಚುಮದ್ದು ಆ ತರದ್ದು ಸಿಗುತ್ತೆ? ಇಲ್ಲಿ ಪ್ರತ್ಯೇಕವಾದ ಚುಚ್ಚುಮದ್ದು ಅಂತ ಏನು ಇಲ್ಲ, ಚುಚ್ಚುಮದ್ದುಗಳು ಲಭ್ಯವಿದೆ. ಅದನ್ನ ಪಶುವೈದ್ಯರನ್ನ ಸಂಪರ್ಕಿಸಿದ್ರೆ ಅವರು ಅದಕ್ಕೆ ಸೂಕ್ತವಾದ ಚಿಕಿತ್ಸೆಯನ್ನ ಕೊಡ್ತಾರೆ. ತೈಲೇರಿಯೋಸಿಸ್ ರೋಗಕ್ಕೆ ಮಾತ್ರ ನಾವು ಪ್ರತ್ಯೇಕವಾದ ಚುಚ್ಚುಮದ್ದಿದೆ, ಅದನ್ನ ಕೊಡ್ಲೇಬೇಕು. ಈ ನೊಣಗಳನ್ನ ಬೇರೆ ಯಾವ್ದಾದ್ರು ಒಂದು ರೂಪದಲ್ಲಿ ಅದನ್ನ ನಿಯಂತ್ರಣ ಮಾಡಬಹುದು ಅಂತ ಅಂದ್ರೆ, ಈಗ ನಾವು ಉಣ್ಣೆಗಳನ್ನು ನಿಯಂತ್ರಣ ಮಾಡಲಿಕ್ಕೆ ಅನೇಕ ಔಷಧಿಗಳನ್ನು ಬಳಸ್ತೀವಿ, ಮತ್ತೆ ಮನೆ ಮದ್ದನ್ನ ಕೂಡ ಬಳಸಿ ನಾವು ಉಣ್ಣೆಗಳನ್ನು ನಿಯಂತ್ರಣ ಮಾಡಬಹುದು. ಆ ರೀತಿ ನೊಣಗಳನ್ನ ನಿಯಂತ್ರಣ ಮಾಡಲಿಕ್ಕೆ ಏನು ಕ್ರಮ? ಈ ನಾನು ಮನೆ ಮದ್ದು ಹಿಂದಿನ ಸಂಚಿಕೆಯಲ್ಲಿ ಏನು ಹೇಳಿದ್ನೋ ಆ ಮನೆ ಮದ್ದು ಈ ನೊಣಗಳನ್ನ ನಿಯಂತ್ರಣ ಮಾಡೋದ್ರಲ್ಲೂ ನಮಗೆ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ, ಉಪಯುಕ್ತ. ಮತ್ತೆ ಈ ರಿಪೆಲೆಂಟ್ಸ್ ಬರುತ್ತೆ, ಅದನ್ನ ನಾವು ರಾಸುಗಳ ಮೈ ಮೇಲೆ ಸಿಂಪಡಿಸಿದಾಗ ಈ ನೊಣಗಳನ್ನ ನಿಯಂತ್ರಿಸಬಹುದು. ಮತ್ತೆ ಆದಷ್ಟು ಕೊಟ್ಟಿಗೆಯನ್ನ ಶುಚಿಯಾಗಿ ಇಟ್ಕೋಬೇಕು, ಯಾಕಂದ್ರೆ ಅಲ್ಲಿ ಇರುವಂತಹ ಸಗಣಿ ಅಥವಾ ಬೇರೆ ಯಾವುದೋ ವಸ್ತುಗಳ ಮೇಲೆ ಅವು ಕೂತ್ಕೊಂಡು ತಮ್ಮ ಒಂದು ಜೀವನ ಚಕ್ರವನ್ನ ಸಂಪೂರ್ಣ ಮಾಡ್ಕೊಳ್ಳುವಂತಹದ್ದು. ಸೊ ಹಾಗಾಗಿ ನಾವು ಕೊಟ್ಟಿಗೆಯನ್ನ ಯಾವಾಗ ಶುಚಿಯಾಗಿ ಇಟ್ಕೋತೀವೋ ಆಗ ಈ ನೊಣಗಳನ್ನು ಸಹ ನಾವು ನಿಯಂತ್ರಿಸಬಹುದು. ಈ ರೋಗಕ್ಕೆ ಏನಾದರೂ ಲಸಿಕೆ ಅಂತ ಹೇಳಿ ಇದೆಯಾ? ಇಲ್ಲ, ಈ ರೋಗಕ್ಕೆ ಲಸಿಕೆ ಇಲ್ಲ. ಈಗ ನಾನು ಹೇಳಿದಂತಹ 4 ರೋಗಗಳಲ್ಲಿ ತೈಲೇರಿಯೋಸಿಸ್ ರೋಗಕ್ಕೆ ಮಾತ್ರ ರಕ್ಷಾವ್ಯಾಕ್ ಟಿ ಅನ್ನುವಂತಹ ಲಸಿಕೆ ಲಭ್ಯವಿದೆ. ಬಾಕಿ 3 ರೋಗಗಳಿಗೂ ಸಹ ಲಸಿಕೆ ಲಭ್ಯವಿಲ್ಲ, ಅಂದ್ರೆ ನಮ್ಮ ಭಾರತದಲ್ಲಿ ಲಸಿಕೆ ಲಭ್ಯವಿಲ್ಲ. ಅಂದ್ರೆ ಅದಕ್ಕೆ ಸಂಬಂಧಪಟ್ಟಾಗಿ ಇನ್ನು ಸಂಶೋಧನೆಗಳು ನಡೀತಾ ಇದ್ದಾವ? ಹೌದು, ಸಂಶೋಧನೆ ನಡೀತಾ ಇದೆ. ಒಟ್ಟಾರೆ ಎಲ್ಲಾ ರೋಗಗಳನ್ನು ಕೂಡ ನಾವು ಹತೋಟಿ ಮಾಡಬೇಕು ಅಂತ ಹೇಳಿದ್ರೆ ಹೇಗೆ ಮಾಡುವಂತದ್ದು? ಇಲ್ಲಿ ನಾನು ಹೇಳಿದೆ ನಿಮಗೆ, ಉಣ್ಣೆಗಳು ಮತ್ತೆ ನೊಣಗಳು ಮುಖ್ಯ ಪಾತ್ರವನ್ನ ವಹಿಸುವಂತದ್ದು ಅಂತ ಹೇಳಿ, ಇಲ್ಲಿ ಮಧ್ಯವರ್ತಿಗಳಾಗಿ ಅವು ಕಾರ್ಯವನ್ನ ನಿರ್ವಹಿಸುವಂತದ್ದು. ಹಾಗಾಗಿ ಈ ಉಣ್ಣೆಗಳು ಮತ್ತೆ ನೊಣಗಳನ್ನ ನಾವು ನಿಯಂತ್ರಿಸಿದ್ರೆ ಈ ರೋಗಗಳನ್ನ ನಾವು ಹತೋಟಿಗೆ ತರಬಹುದು. ಉಣ್ಣೆ ಮತ್ತೆ ನೊಣಗಳನ್ನ ಬಹಳ ಪರಿಣಾಮ ಪರಿಣಾಮಕಾರಿಯಾಗಿ ನಾವು ನಿಯಂತ್ರಣ ಮಾಡಿದ್ದೇ ಆದಲ್ಲಿ ಈ ಎಲ್ಲಾ ರೋಗಗಳನ್ನು ಕೂಡ ನಾವು ಬಾರದ ಹಾಗೆ ತಡೆಯಬಹುದು ಅನ್ನುವಂಥದ್ದು. ಈ ಮಿಶ್ರತಳಿ ಹಸುಗಳಲ್ಲಿ ರಕ್ತದ ಏಕಾಣು ಪರಪ್ಪು ಜೀವಿಗಳಿಂದ ಕಂಡು ಬರತಕ್ಕಂತಹ ರೋಗಗಳಿಗೆ ಸಂಬಂಧಪಟ್ಟ ಹಾಗೆ ಅಂತಿಮವಾಗಿ ನಮ್ಮ ಕೇಳುಗರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ರೈತರು ತಾವಾಗಿ ತಾವೇ ಚಿಕಿತ್ಸೆ ಮಾಡೋದಕ್ಕಿಂತ ಪಶುವೈದ್ಯರನ್ನ ಸಂಪರ್ಕಿಸಿ ಸೂಕ್ತವಾದ ಚಿಕಿತ್ಸೆಯನ್ನ ಮಾಡಿಸ್ಕೊಳ್ಬೇಕು. ಯಾಕಂದ್ರೆ ಈ ಒಂದು ರೋಗಗಳಿಗೆ ಅದರದೇ ಆದ ಪ್ರತ್ಯೇಕ ಚುಚ್ಚುಮದ್ದುಗಳು ಇದೆ. ಸೊ ಹಾಗಾಗಿ ಅವರು ತಮ್ಮ ಹತ್ತಿರದ ಪಶುವೈದ್ಯರನ್ನ ಸಂಪರ್ಕಿಸಿ ಅದಕ್ಕೆ ಸೂಕ್ತವಾದ ಚಿಕಿತ್ಸೆ ಮಾಡಿಸ್ಕೊಳ್ಬೇಕು. ಮತ್ತೆ ಆದಷ್ಟು ಹಸುಗಳ ಮೈಯನ್ನ ಮತ್ತೆ ಕೊಟ್ಟಿಗೆಯನ್ನ ಸ್ವಚ್ಛವಾಗಿಡಬೇಕು. ಮತ್ತೆ ಉಣ್ಣೆಗಳನ್ನ, ನಾನು ಹೇಳಿದೆ ಈ ರೋಗಗಳು ಉಣ್ಣೆಗಳು ಮತ್ತೆ ಕಚ್ಚುವ ನೊಣಗಳಿಂದ ಬರುವಂತಹ ರೋಗಗಳು, ಈ ಉಣ್ಣೆಗಳನ್ನ ಮತ್ತೆ ಕಚ್ಚುವ ನೊಣಗಳನ್ನ ನಿಯಂತ್ರಣದಲ್ಲಿರಬೇಕು. ಮಾರ್ಕೆಟ್ ಅಲ್ಲಿ ನಮ್ಗೆ ಔಷಧಿಗಳು ಲಭ್ಯವಿದೆ, ಅದನ್ನ ತೆಗೆದುಕೊಂಡು ಬಂದು ಹಸುಗಳ ಮೈ ಮೇಲೆ ಸಿಂಪಡಿಸಿ ಮತ್ತೆ ಕೊಟ್ಟಿಗೆಯಲ್ಲೂ ಸಹ ಸಿಂಪಡಿಸೋದ್ರಿಂದ ಈ ಉಣ್ಣೆಗಳು ಮತ್ತೆ ನೊಣಗಳು ನಿಯಂತ್ರಣಕ್ಕೆ ಬರುತ್ತೆ. ಮತ್ತೆ ಪಶುವೈದ್ಯರ ಸಲಹೆ ಮೇರೆಗೆ ಕಾಲಕಾಲಕ್ಕೆ ಸರಿಯಾಗಿ ಜಂತುನಾಶಕ ಇವನ್ನೆಲ್ಲಾ ಕೊಡೋದ್ರಿಂದ ನಮ್ಮ ಹೈನುಗಾರಿಕೆಯಲ್ಲಿ ಹೆಚ್ಚಿನ ಲಾಭವನ್ನು ನಾವು ಕಂಡುಕೊಳ್ಳಬಹುದು. ಈ ರೋಗಗಳಿಗೆ ಸಂಬಂಧಪಟ್ಟ ಹಾಗೆ ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ನಿಮ್ಮನ್ನು ಸಂಪರ್ಕ ಮಾಡುವಂತದ್ದು ಹೇಗೆ? ನನ್ನ ಫೋನ್ ನಂಬರ್ 8050601378. ಇನ್ನೊಮ್ಮೆ ಹೇಳಿ. 8050601378. ಒಳ್ಳೆದು ಡಾಕ್ಟರ್ ಎಂ ವೀಣಾ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಮಿಶ್ರತಳಿ ಹಸುಗಳಲ್ಲಿ ರಕ್ತದ ಏಕಾಣು ಪರೋಪಜೀವಿಗಳಿಂದ ಕಂಡುಬರುವ ರೋಗಗಳು ಮತ್ತು ಅವುಗಳ ಹತೋಟಿ ಕ್ರಮವನ್ನು ಬಹಳ ವಿವರವಾಗಿ ನಮ್ಮ ಕೇಳುಗರಿಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ತಾವು ತಿಳಿಸಿಕೊಟ್ರಿ. ಧನ್ಯವಾದಗಳು, ನಮಸ್ಕಾರ. ಧನ್ಯವಾದಗಳು. ಇದುವರೆಗೆ ಮಿಶ್ರತಳಿ ಹಸುಗಳಲ್ಲಿ ರಕ್ತದ ಏಕಾಣು ಪರೋಪಜೀವಿಯಿಂದ ಕಂಡುಬರುವ ರೋಗಗಳು ಮತ್ತು ಅವುಗಳ ಹತೋಟಿ ಈ ಕುರಿತಂತೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ವೀಣಾ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ರೈತ ಬಾಂಧವರೇ, ಇದೇ ಸರಣಿಯ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ಜಾನುವಾರುಗಳ ಮೈ ಮೇಲೆ ಕಂಡುಬರುವ ನೊಣಗಳು ಮತ್ತು ಅವುಗಳ ಹತೋಟಿ ಈ ಕುರಿತಂತೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಪರೋಪಜೀವಿಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ವಿಎಲ್ ರಾಕೇಶ್ ಅವರೊಂದಿಗಿನ ಸಂದರ್ಶನವನ್ನ ಆಲಿಸಬಹುದು. ಇಲ್ಲಿಗೆ ಇಂದಿನ ಹೈನು ಹೊನ್ನು ಬಾನುಲಿ ಸರಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಹೈನು ಹೊನ್ನು ಬಾನುಲಿ ಸರಣಿಯೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಇದುವರೆಗೆ ಪಶುಪಾಲನೆ ಹಾಗೂ ಪಶು ವೈದ್ಯಕೀಯ ಕುರಿತ ಬಾನುಲಿ ಸರಣಿ ಹೈನು ಹೊನ್ನು ಪ್ರಸಾರವಾಯಿತು. ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ ಮಧುಸೂದನ್. ಸಹಕಾರ ಗೋರ ರವಿಶಂಕರ್. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಬಿತ್ತರವಾಯಿತು. ಇದು ಇಂದಿನ ಕಿಸಾನ್ ವಾಣಿ. ನಮ್ಮ ನಾಳಿನ ಕಿಸಾನ್ ವಾಣಿಯಲ್ಲಿ ಅಳ್ಳಿಕಟ್ಟೆ ಪ್ರಸ್ತುತ ಕೃಷಿ ಚಟುವಟಿಕೆಗಳ ಕುರಿತು ಮಾತುಕತೆ ಭಾಗವಹಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್, ಗೌರ ರವಿಶಂಕರ್ ಮತ್ತು ಮೋಹನಾಕ್ಷಿ ಹೆಚ್. ರೈತ ಬಾಂಧವರಿಗೆಲ್ಲ ಮತ್ತೊಮ್ಮೆ ನಮಸ್ಕಾರಗಳು. ಕಿಸಾನ್ ವಾಣಿ ಪ್ರಸಾರವಾಯಿತು. ಆಕಾಶವಾಣಿ ಹಾಸನ ಎಫ್ಎಂ. ಈಗ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಕಿಲಾಡಿ ಕಿಟ್ಟು ಚಿತ್ರದ ಗೀತೆ. ಗೀತೆ ಗಾಯಕರು ಎಸ್ವಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ. ಸಂದೇಶ ಸಂದೇಶ ಸವಿಗಾನ ತುಂಬಿ ಜೊತೆ ಈ ಮಿಲನ ಏನೆಂದು ಬಲ್ಲೆಯ ಲಾಪನ ಏನೆಂದು ಬಲ್ಲೆಯ ಲಾಪನ ಏನಮ್ಮ ಶ್ರುತಿ, ನಿನ್ ಗಂಡ ಕಾರ್ ತಗೊಳ್ಳೋ ಪ್ಲಾನ್ ಏನಾಯ್ತು? ಕಿಯಾ ಸೆಲ್ಟೋಸ್ ಮೇಲೆ ಏನಾದ್ರೂ ಡಿಸ್ಕೌಂಟ್ ಸಿಗ್ಬಹುದಾ ಅಂತ ಕಾಯ್ತಾ ಇದೀನಿ. ಅಯ್ಯೋ, ನಿಂಗ್ ಗೊತ್ತಿಲ್ವಾ, ಆದರ್ಶ ಕಿಯಾದಲ್ಲಿ ಮಾರ್ಚ್ ತಿಂಗಳ ಮೆಗಾ ಬೊನಾನ್ಸ್ ಆಫರ್ ಇದೆ. ಅದು 1,57,000 ವರೆಗೆ ಡಿಸ್ಕೌಂಟ್ ಕೊಡ್ತಾ ಇದಾರೆ, ಮತ್ತೆ ಅದು ಸ್ಟಾಕ್ ಇರೋವರೆಗೂ ಮಾತ್ರ. ತ್ವರೆ ಮಾಡಿ ಈ ಆಫರ್ ಮಿಸ್ ಮಾಡ್ಕೋಬೇಡಿ. ಆದರ್ಶ ಕಿಯಾ, ದೊಡ್ಡ ಮಂಡಿಗನ ಹಳ್ಳಿ, ತಣ್ಣೀರು ಹಳ್ಳ, ಹಾಸನ. ಶಿವರಾಜ್ಕುಮಾರ್ ಮತ್ತು ಜೂಜು ಅನುರಾಧ ಅವರ ಯುಗಳ ಸ್ವರದಲ್ಲಿ ಕೇಳಿ ರಣರಂಗ ಚಿತ್ರದ ಗೀತೆ. ಗೀತೆಯನ್ನು ಬರೆದು ಸಂಗೀತಕ್ಕೆ ಅಳವಡಿಸಿದ್ದಾರೆ ಹಂಸಲೇಖ. ಮುದ್ದು ಮಾಡಲು ಬೇಗ ಬೇಗ ಬಾರೇ ರಾ ನನ್ನ ಕಾವ್ಯ ನೀನೊಮ್ಮೆ ನಗುತ್ತ ನೋಡು ಈಗ ನಾ ಬರೆವೆ ನೂರಾರು ಹಾಡು ಮಾತನಾಡು ಉಸಿರು ಆತಾಳ ಹಾಕಿದೆ ತೂಗಿಯಾಡು ವಯಸ್ಸು ಚಪ್ಪಾಳೆ ತಟ್ಟಿದೆ ಕೇಳೆ ನಾನು ನಿನ್ನ ಮೇಲೆ ಬರೆದ ಪಲ್ಲವಿ.